ಕಳೆದು ಬಳಿ ಕರೆದರು ಬುಗುಡ ಮನ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಈ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆಯ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡ್ಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಗೆ ಲಾಗಿನ್ ಆಗಿ ಸಬ್. ಕೃಷಿ ರಂಗ. ಇಂದಿನ ಕೃಷಿ ರಂಗ ಮಾಹಿತಿ ಮೂಡಿ ಬರಲಿದೆ. ಆತ್ಮೀಯ ರೈತ ವಿದ್ಯಾನಿಲಯದ ಬೇಸಾಯ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಸ್ಆರ್ ಆನಂದ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ನಾನು ಸಮರ್ಥ ಬೆಳೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಸಮರ್ಥ ಬೆಳೆಗಳು ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ಪೌಷ್ಟಿಕಾಂಶದಲ್ಲಿ ಹೆಚ್ಚು ಇರತಕ್ಕಂಥವನ್ನ ಸಮರ್ಥ ಬೆಳೆಗಳು ಅಂತ ಕರಿತಾ ಇದ್ದೇವೆ. ಅದರಲ್ಲಿ 5 ಬೆಳೆಗಳು ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಅದರಲ್ಲಿ 5 ಬೆಳೆಗಳು ಯಾವ್ದಪ್ಪ ಅಂತಂದ್ರೆ, ಮೊದಲನೆಯದಾಗಿ ದಂಟೆ ಇದೆ. ಆದ್ರಿಂದ ಈ ದಂಟಿನ ಬೀಜವನ್ನು ಗ್ರೈನ್ ಅಮರ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಇದನ್ನ ನಾವು ಸಂಶೋಧನೆಯನ್ನು ಮಾಡ್ತಾ ಇದ್ದೇವೆ. ಎರಡನೇದಾಗಿ ಕಿನೋವಾ ಅಂತ, ಇತ್ತೀಚಿನ ಕಿನೋವಾ ಅಕ್ಕಿಯನ್ನ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ಗೆನೆ ತಿನ್ನುವಂತ ರೂಢಿ ಇದೆ. ಅದೇ ರೀತಿ ಇನ್ನೊಂದು ಬೆಳೆ ಇತ್ತೀಚೆಗೆ ವರ್ಷಗಳಲ್ಲಿ ಬಹಳ ಪ್ರಚಲಿತ ಆಗ್ತಿರ್ತಕ್ಕಂತಹ ಬೆಳೆ ಅಂದ್ರೆ ಚಿಯಾ. ಆ ರೀತಿ ತಿನ್ನಕ್ಕಾಗಲ್ಲ. ಇದು ದಿನಕ್ಕೆ ಸ್ವಲ್ಪ ಒಂದು 15-20 ಗ್ರಾಮ್ ಬೀಜವನ್ನ ನಾವು ತಿನ್ನಬೇಕು, ಚಿಯಾ ಬೀಜ ಅಂತ. ಇದು ಒಂದು ಎಣ್ಣೆ ಭರಿತ ಎಣ್ಣೆ ಕಾಂಶನೆ ಮಾಡ್ತಾ ಇದ್ದೀವಿ. ಜೊತೆಗೆ ಬೇಳೆಕಾಳು ಬೆಳೆ ಎರಡು ಇದೆ, ಅದರಲ್ಲಿ ಅಕ್ಕಿ ಅವರೆ ಅಂತ ಒಂದು ಬೆಳೆ ಇದೆ. ಏನಪ್ಪ ಇದು ಅಂದ್ರೆ, ಇದನ್ನ ನಮ್ಮ ದೇಶದ ವಿಧಾನ ಪ್ರದೇಶದಲ್ಲೂ ಕೂಡ ಇದು ಚೆನ್ನಾಗಿ ಬರ್ತಾ ಇದೆ. ಆದ್ರಿಂದ ಇವನ್ನು ರೆಕ್ಕೆ ಅವರೆ ವಿಂಗ್ಡ್ ಬೀನ್ ಅಂತ ಕರಿತೀವಿ. ಈ ವಿಂಗ್ಡ್ ಬೀನ್ ಅನ್ನ ನಾವು ಪರಿಚಯ ಮಾಡ್ತಾ ಇದೀವಿ. ಈಗ 5 ಬೆಳೆಗಳ ಬಗ್ಗೆ ನಾನು ಹೇಳಿದೆ. ಈಗ ಅಂತ ಒಂದು ಬೀಜ ಗ್ರೈನ್ ಮರ ಅಂತ, ಇದನ್ನ ಪಾಶ್ಚಿಮಾತ್ಯ ದೇಶದಲ್ಲಿ ಅದರಲ್ಲೂ ದಕ್ಷಿಣ ಅಮೆರಿಕಾದಲ್ಲಿ ಈಗಲೂ ಕೂಡ ಅದನ್ನ ಒಂದು ಆಹಾರ ಧಾನ್ಯ ಬೆಳೆಯಾಗಿ ಬೆಳೀತಾರೆ. ಒಂದು ಯಾವುದೋ ಒಂದು ಇನ್ಕಾ ಕಮ್ಯುನಿಟಿ ಅಂತ ಅಂದ್ರೆ, ಸೈನಿಕರಿಗೆ ಇದನ್ನ ಕೊಡ್ತಾ ಇದ್ರು ಅಂತ ಅಂದ್ರೆ ತಾವು ಯೋಚನೆ ಮಾಡಬಹುದು. ಸೈನಿಕರಿಗೆ ಕೊಡ್ತಾ ಇದ್ರು ಅಂತ ಅಂದ್ರೆ ಇದರಲ್ಲಿ ಏನೋ ಇದೆ, ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ. ಜಾಸ್ತಿ ನಾವು ಅನ್ನವನ್ನ ತಿಂತೇವೆ, ನಾವು ಭತ್ತನ ತಿನ್ನೋ, ನಾವು ಅಕ್ಕಿಯನ್ನ ತಿಂತೀವಲ್ಲ. ಅಕ್ಕಿಯನ್ನ ತಿನ್ನಂದಾಗ ನಮ್ಗೆ 7% ಸಸಾರಜನಕ ಸಿಗುತ್ತೆ, ಅದರಲ್ಲಿ 5% ಪ್ರೋಟೀನ್ ಸಿಗುತ್ತೆ. ಜೊತೆಗೆ ಇನ್ನೊಂದು ಉಪಯುಕ್ತತೆ ಏನಪ್ಪಾ ಅಂತ ಅಂದ್ರೆ ಅಮೈನೋ ಆಮ್ಲ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಲೈಸಿನ್ ಅಮೈನೋ ಆಮ್ಲ. ಇದು ಯಾವುದೇ ಭತ್ತದ ಇದರಲ್ಲಿ ಆಯಿಲ್ ಕಂಟೆಂಟ್ ಕೂಡ ಇರುತ್ತೆ, ಅಂದ್ರೆ ಎಣ್ಣೆ ಅಂಶ ಕೂಡ ಇರುತ್ತೆ. ಎಣ್ಣೆನಲ್ಲಿ ಸ್ಕ್ವಾಲಿನ್ ಅನ್ನೋ ಒಂದು ಅಂಶ ಇರುತ್ತೆ. ಸ್ಕ್ವಾಲಿನ್ ಅನ್ನೋ ಅಂಶ ಇದು ಬಹಳಷ್ಟು ಬೇಡಿಕೆ ಇರತಕ್ಕಂತ ಒಂದು ಎಣ್ಣೆ ಅಂಶನೇ ಅಂತ ಹೇಳ್ಬೋದು. ಅಂದ್ರೆ ಇದನ್ನ ಮೆಡಿಸಿನಲ್ ಮತ್ತೆ ಇದರಲ್ಲಿ ಬಳಸ್ತಾರೆ ಇದನ್ನ ಬೇರೆ ದೇಶಗಳಲ್ಲಿ. ಇದನ್ನ ಬೇರೆ ನೀವೆಲ್ಲ ಕೇಳಿರ್ಬೋದು, ನೀವೆಷ್ಟು ಜಾಸ್ತಿ ಸಿಗೋಲ್ಲ, ಇಷ್ಟು ಬಹಳಷ್ಟು ಕಡಿಮೆ ಇರುತ್ತೆ ಇದರ. ಆದರೆ ಗ್ರೈನ್ ಅಮರ ಅಂತಲ್ಲಿ ದಂಟಿನ ಬೀಜದಲ್ಲಿ ಸ್ಕ್ವಾಲಿನ್ ಅಂಶ ಚೆನ್ನಾಗಿರುತ್ತೆ. ಆ ಸ್ಕ್ವಾಲಿನ್ ಅಂಶ ಚೆನ್ನಾಗಿರೋದ್ರಿಂದ ನಮ್ಮ ದೇಹದ ಆರೋಗ್ಯದ ದೃಷ್ಟಿಯಿಂದ ಇದು ಒಂದು ಭವಿಷ್ಯದ ಆಹಾರ ಬೆಳೆ ಅಂತ ಹೇಳ್ತಾ ಇದ್ದೀವಿ. ಜೊತೆಗೆ ಎಲ್ಲ ಮಿನರಲ್ಸ್ಗಳು ಅಂತ ಹೇಳ್ತೀವಿ, ಅಂದರೆ ಖನಿಜಾಂಶಗಳು. ಖನಿಜ ನಮ್ಮ ಮೂಳೆಗೆ ಬರ್ತಕ್ಕಂಥ ರೋಗವನ್ನು ತಡೆಗಟ್ಟಬಹುದು, ಮೂಳೆಗಳು ಗಟ್ಟಿಯಾಗಕ್ಕೆ ಸಹಾಯ ಮಾಡುತ್ತೆ. ಈ ಪ್ರೋಟೀನ್ ಅಂಶ ನಮ್ಮ ಒಂದು ದೇಹದ ಒಂದು ಆಂಟಿ ಆಕ್ಸಿಡೆಂಟ್ಗಳು ಅಂತ ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿ ಇರೋದ್ರಿಂದ ಮತ್ತೆ ಈಸಿಯಾಗಿ ಡೈಜೆಸ್ಟ್ ಅಂದ್ರೆ ಈಸಿಯಾಗಿ ಬಹು ಸುಲಭವಾಗಿ ಜೀರ್ಣ ಆಗ್ತಕ್ಕಂತ ಒಂದು ಆ ರೀತಿ ಈ ಒಂದು ಪ್ರಾಮುಖ್ಯತೆ ಇದೆ. ಇದನ್ನ ನಾವೇ ರೈತರು ಮನೆಯಲ್ಲೇ ಬೆಳಕೊಂಡು ಕೂಡ ತಾವು ನಮ್ಮ ಒಂದು ದಿನನಿತ್ಯದ ರಾಗಿ ಹಿಟ್ಟಾಗಿರ್ಬೋದು ಅಷ್ಟು ಏನು ನಾವು ಹೇಳ್ತೀವಿ ಎನ್ರಿಚ್ ಮಾಡ್ದಂಗಾಗುತ್ತೆ ನ್ಯೂಟ್ರಿಯೆಂಟ್ಸ್ನ. ಪೌಷ್ಟಿಕ ಭದ್ರತೆ ಕೂಡ ನಮ್ಮ ದೇಶಕ್ಕೆ ಬಹಳ ಮುಖ್ಯ. ಆದ್ರಿಂದ ಈ ಒಂದು ಪೌಷ್ಟಿಕ ಭರಿತ ದಂಟಿನ ಬೀ ಮಾಡ್ತೀವಿ. ರಾಗಿ ಬೆಳಿಬೇಕಾದ್ರೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದಕ್ಕೂ ಕೂಡ ಚೆನ್ನಾಗಿ ಭೂಮಿಯನ್ನು ತಯಾರಿಕೆ ಮಾಡ್ಕೋಬೇಕು. ಜೊತೆಗೆ ಸಣ್ಣ ಬೀಜ ಇರುತ್ತೆ, ಇದು 1/2 kg ಬೀಜ ಅಷ್ಟೇ ಸಾಕಾಗುತ್ತೆ. ಒಂದರಿಂದ ಗಿಡಕ್ಕೆ 15 cm ಅಂತರ ಇರೋ ಥರ ನಾವು ಕಾಪಾಡ್ಕೋಬೇಕು. ಜೊತೆಗೆ ಇದಕ್ಕೆ ಯಾವುದೇ ಕೀಟ ಅಂತ ರೋಗ ಬಾಧೆ ಇರೋದಿಲ್ಲ. ಇದನ್ನ ಮುಂಗಾರಿನಲ್ಲಿ ಏನು ಬೀಳೋದನ್ನ ತಡಿಬೋದು, ಯಾಕಂದ್ರೆ ಇದು ಗಿಡ ಕಾಂಡ ಅಷ್ಟು ಗಟ್ಟಿಯಾಗಿರೋದಿಲ್ಲ ಇದು. ಆದ್ರಿಂದ ಇದನ್ನ ಚೆನ್ನಾಗಿ ಮಣ್ಣನ್ನ ಏರ್ ಹಾಕೋದ್ರಿಂದ ಕಸವನ್ನು ಕೂಡ ಅವಾಯ್ಡ್ ಮಾಡಬಹುದು. ಅಂದ್ರೆ ಗೊಬ್ಬರ ನಮ್ಮ ಭೂಮಿಯ ಫಲವತ್ತತೆಯನ್ನು ಅರಿತು ನಾವು ಗೊಬ್ಬರವನ್ನು ಹಾಕಬೇಕಾಗುತ್ತೆ. ಗೊಬ್ಬರ ಏನು ಜಾಸ್ತಿ ಅಂತ ಏನು ರಾಗಿಗೆ ಬೇಕಾದಷ್ಟು ಗೊಬ್ಬರ ಬೇಕಾಗಿಲ್ಲ. ಇದಕ್ಕೆ ರಾಗಿಗಿಂತ ಒಂದು ಅರ್ಧ ಬ್ಯಾಗಿ ಹುಲ್ಸಾಗಿ ಬಳಕೋಬಹುದು. ಇದು ಸುಮಾರು 90-95 ದಿನದಲ್ಲಿ ಕಟಾವಿಗೆ ಬರುತ್ತೆ. ನಮ್ಮ ವಿಶ್ವವಿದ್ಯಾನಿಲಯದಿಂದ 3 ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ. ಆ ತಳಿ ಇದೆ, ಈ 3 ತಳಿಗಳ ಬೀಜ ಕೂಡ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಲಭ್ಯತೆ ಇದೆ. ಆಸಕ್ತಿ ಉಳ್ಳ ರೈತರು ಇದನ್ನ ತಗೊಂಡು ಅಥವಾ ತಾವು ಬಿತ್ತನೆ ಆಸಕ್ತಿ ಉಳ್ಳವರು ಇದನ್ನ ಬಿತ್ತನೆ ಮಾಡಿ ಅಲ್ಲಿ ಜಾಸ್ತಿ ಜನ ಬೆಳೀತಾರೆ, ತಿಂತಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಬೆಳೀತಾ ಇದ್ದಾರೆ, ತಿಂತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಸದ್ಯಕ್ಕೆ ಇದನ್ನ ಬೆಳೆಯೋ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಮತ್ತೆ ಈ ಬೀಜದ ಲಭ್ಯತೆ ಇದೆ, ತೆಗೆದುಕೊಂಡು ತಾವು ಬೆಳಿಬಹುದು. ಮತ್ತೆ ಇಳುವರಿ ಇದು ಎಷ್ಟಪ್ಪ ಬರುತ್ತೆ ಅಂತ ಅಂದ್ರೆ ಇದು ಎಕರೆಗೆ ಒಂದು 4-5 ಕ್ವಿಂಟಾಲ್ ಇಳುವರಿ ಕೊಡತಕ್ಕಂತ ಸಮಯವಾಗಿ ಕೊಟ್ಕೋಬಹುದು. ಇದನ್ನ ಏನು ಹುಲ್ ತರ ಇದ್ರ ತರ ಮೇವಾಗಿ ಫೋರೇಜ್ ಕ್ರಾಪ್ ಆಗಿ ಬಳಸ್ಕೋಬಹುದು. ಈ ಒಂದು ಬೆಳೆಯನ್ನ ಬೆಳೆದಿಕೊಂಡು ರೈತರು ತಮ್ಮ ಆರೋಗ್ಯವನ್ನ ಪೌಷ್ಟಿಕ ಆಹಾರ ಬೆಳೆ ಅಂತ ಹೇಳಿ ಭವಿಷ್ಯದ ಬೆಳೆ ಅಂತ ಹೇಳ್ತಾ ಇದೀವಿ ಇವನ್ನೆಲ್ಲ. ಯಾಕಪ್ಪ ಅಂತಂದ್ರೆ ನಾನು ಈಗಾಗಲೇ ದಂಟಿನ ಬೀಜದಲ್ಲಿ ಪ್ರೋಟೀನ್ ಏನಿರುತ್ತೆ ಅದೇ ತರ ಕಿನೋವಾ ಅಕ್ಕಿಲು ಕೂಡ ಸಾಕಷ್ಟು ಬಹಳಷ್ಟು ಹೇರಳವಾಗಿರುತ್ತೆ. ಕಿನೋವಾ ಅಕ್ಕಿ ಅಂತಾನೆ ಇದು ಫೇಮಸ್. ಇದು ನಾವು ಅನ್ನವನ್ನ ನಾವು ಹೇಗೆ ಸೇವನೆ ಮಾಡ್ತೀವಿ ಅದೇ ರೀತಿ ಈ ಅನ್ನವನ್ನ ನಾವು ಇದನ್ನ ಅಕ್ಕಿಯಿಂದ ಮಾಡ್ಕೋಬಹುದು. ಇದು ಡೈರೆಕ್ಟ್ ಆಗಿ ಅಕ್ಕಿ, ಇದು ಗ್ಲುಟೀನ್ ಫ್ರೀ ಅಂತ ಹೇಳ್ತೀವಿ. ಇವೆಲ್ಲ ನಾವೇನು ಹೇಳ್ತಾ ಇದೀವಿ ಈ ಪೌಷ್ಟಿಕ ಭರಿತ ಸಮರ್ಥ ಬೆಳೆಗಳು ಗ್ಲುಟೀನ್ ಫ್ರೀ ಅಂತಾನೆ ಹೇಳ್ತೀವಿ. ಗ್ಲುಟೀನ್ ಅನ್ನೋದು ಒಂದು ಬೇಡವಾದಂತ ಒಂದು ಪ್ರೋಟೀನ್, ಎಲ್ಲರಿಗೂ ಒಂದು ಗ್ಲುಟೀನ್ ಫ್ರೀ. ಅದರಲ್ಲೂ ಇವಾಗ ಚಪಾತಿ ತಿನ್ನಬಾರ್ದು ಯಾರು ಶುಗರ್ ಪೇಷಂಟ್ಗಳು ಅಂತ ಹೇಳ್ತಾರೆ, ಮಧುಮೇಹಿ ರೋಗಿಗಳಿಗೆ ಗ್ಲುಟೀನ್ ಫ್ರೀ ಆಹಾರ ಮತ್ತೆ ಹೆಚ್ಚು ಕರೆ ಈ ಒಂದು ಬೆಳೆಯನ್ನ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಇದರ ಬೀಜವನ್ನು ಕೂಡ ನಾವು ನಮ್ಮ ಯೂನಿವರ್ಸಿಟಿನಲ್ಲಿ ಯಾರ್ಯಾರು ಆಸಕ್ತಿ ಇದ್ದಾರೆ ರೈತರು ತಾವೇ ಬೆಳ್ಕೊಂಡು ಅದಕ್ಕೂ ಕೂಡ ಮಾರ್ಕೆಟ್ ಇಲ್ಲ. ಮಾರುಕಟ್ಟೆ 4-6 ಇದಾಗಿದೆ, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ 9-9-8-6-7-3-5-1-4-6 ಈ ನಂಬರ್ಗೆ ನನ್ನ ನಂಬರ್ಗೆ ಪ್ರಚಲಿತ ಆಗ್ತಾ ಇರ್ತಕ್ಕಂತ ಒಂದು ಬೆಳೆ ಇದು. ಮೊದಲು ಮಾರ್ಕೆಟ್ ಇದಕ್ಕೂ ಪ್ರಾಬ್ಲಮ್ ಇತ್ತು, ಈಗ ನೋಡಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಈ ಬೆಲೆ ಹೆಚ್ಚಾಗಲಿ ಕಡಿಮೆ ಆಗಲಿ ತೆಗೆದುಕೊಂಡು ನಮ್ಮ ರೈತರಿಂದ ಬೀಜವನ್ನು ನೇರವಾಗಿ ಕೊಂಡುಕೊಂಡು ಅದನ್ನು ಪ್ರೊಸೆಸಿಂಗ್ ಮಾಡಿ ಅಂದರೆ ಸಂಸ್ಕರಣೆ ಮಾಡಿ ಪ್ಯಾಕಿಂಗ್ ಮಾಡಿ ಬೇರೆ ದೇಶಕ್ಕೆ ಕಳಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಥರ ಇದನ್ನು ತಿನ್ನೋಕ್ಕಾಗಲ್ಲ. ದಿನಕ್ಕೆ 15-20 ಗ್ರಾಮ್ ಅಷ್ಟು ತಿನ್ನೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಭಾಳಷ್ಟು ಪರಿಣಾಮವನ್ನು ಬೀರುತ್ತೆ. ಇದು ವಿಶೇಷತೆ ಏನಪ್ಪ ಅಂತ ಅಂದರೆ ω3 ಫ್ಯಾಟಿ ಆಸಿಡ್ ಅಂತ ಹೇಳ್ತೀವಿ, ω3 ಅಮೈನೋ ಆಮ್ಲ. ಇದು ಬೇರೆ ಯಾವುದೇ ಬೆಳೆಯಲ್ಲಿ ಸಿಗಲ್ಲ, ಮತ್ತೆ ಬೇರೆ ಯಾವುದೇ ನಾವು ಏನೇ ತಿಂದ್ರೂ ಸಿಗಲ್ಲ, ಎಕ್ಸೆಪ್ಟ್ ಫಿಶ್ ತ ಪರಿಚರಣೆಯನ್ನ ನೇರವಾಗಿ ಏನು ರೆಗ್ಯುಲರ್ ಮಾಡುತ್ತೆ. ಅದಕ್ಕೋಸ್ಕರನೇ ಹಾರ್ಟ್ಗೆ ಒಳ್ಳೇದು ಅಂತ ಹೇಳ್ಬೋದು. ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಇರತಕ್ಕಂಥವ್ರು ಇದನ್ನ ತಿನ್ನೋದ್ರಿಂದ ಸಿಂಕ್ ಇರುತ್ತೆ, ಎಲ್ಲವೂ ಒಂದು ನ್ಯೂಟ್ರಿ ರಿಚ್ ಅಂತಾನೆ ಹೇಳ್ಬೋದು. ಇದು ಇದರಷ್ಟು ಯಾವುದರಲ್ಲೂ ಯಾವುದೇ ಈ ಸಮರ್ಥ ಬೆಳೆಗಳಷ್ಟು ಯಾವುದೇ ನ್ಯೂಟ್ರಿಯೆಂಟ್ಸ್ ಬೇರೆ ಬೆಳೆಗಳಲ್ಲಿ ಇರೋದಿಲ್ಲ. ಆದ್ದರಿಂದ 2-2 ಸಾಲು ನಮ್ಮ ಸಂಶೋಧನೆ ಪ್ರಕಾರ ಕಂಡುಬಂದಿರೋದು 2-2 ಸಾಲನ್ನ ಕೊಟ್ಟು 1/2 ಕೆಜಿ ಎಕರೆಗೆ ಬಿತ್ತನೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರ್ತಾ ಇದೆ ನಮಗೆ. ಇದರಲ್ಲಿ ತಳಿಗಳು ಇನ್ನು ಸಮರ್ಥ ಬೆಳೆಗಳು 3 ಬೆಳೆಗಳು ಹೇಳಿದೆ. ನಿನ್ನ 2 ಬೆಳೆಗಳು ಅಂತ ಅಂದರೆ ಏನು ದ್ವಿದಳ ಧಾನ್ಯ ಬೆಳೆ ಅಕ್ಕಿ ಅವರೆ ಅಂತ ಹೇಳಿದೆ. ಇದೆಲ್ಲ ಮಾಮೂಲಿ ನಿಮ್ಮ ಏನು ನಾವು ಬೇಳೆಕಾಳು ಬೆಳೆಗಳನ್ನು ತಿಂತೇವಲ್ಲ, ಒಂದು ರೋಗ ಬರುತ್ತೆ ಹಳದಿ ನಂಜಾಣು ರೋಗ ಅಂತ, ವೈರಸ್ ರೋಗ ಅದು. ಆ ವೈರಸ್ ರೋಗವನ್ನ ರೋಗ ಬರಲಾರದಂಗೆ ತಡೆಯುವಂತ ಶಕ್ತಿ ಈ ಒಂದು ಅಕ್ಕಿ ಅವರಿಗಿದೆ. ಬೇಳೆಕಾಳನ್ನ ನಮ್ಮ ದೇಶಕ್ಕೆ ಬೇಕಾದಂತ ಬೇಳೆಕಾಳುಗಳನ್ನ ನಾವು ಬೇರೆ ದೇಶದಿಂದ ಹೊರದೇಶದಿಂದ ತರಿಸಿಕೊಳ್ಳುವಂತ ಪರಿಸ್ಥಿತಿ ಇದೆ. ನಾವು ಬೇಳೆಕಾಳನ್ನ ಆ ಬೇಳೆಕಾಳು ಬೆಳೆಯಾಗಿ ನಾವು ಈ ಒಂದು ಅಕ್ಕಿ ಅವರೆಯನ್ನ ನಾವು ಕೂಡ ಬೆಳ್ಕೋಬಹುದು. ಬಹಳಷ್ಟು ಕಡಿಮೆ ಅವಧಿ ಇರುತ್ತೆ ಅದು, 70-75 ದಿನದಲ್ಲಿ ಕಟಾವು ಬರುತ್ತೆ. ಅದನ್ನ ನಾವು ಪ್ರೀ ಖರೀಫ್ ಅಂತ ಹೇಳ್ತೀವಿ, ಅಂದ್ರೆ ಮುಂಗಾರು ಸ್ಟಾರ್ಟ್ ಆಗಿ ರೆಕ್ಕೆ ಅವರೇ ಅಂದ್ರೆ ಏನಪ್ಪ ಅಂತಂದ್ರೆ ಇದು ಒಂದು ವೆಜಿಟೇಬಲ್ ಪರ್ಪಸ್ ಬರ್ತಕ್ಕಂಥದ್ದು. ಅಂದ್ರೆ ಕಾಳುನೂ ತಿನ್ಬೋದು, ಇದು ಹಿತ್ತಲ ಅವರೆ ಅಥವಾ ಚಪ್ರದ ಅವರೇ ತರ ಇರುತ್ತೆ. ಇದು ಪೋಷಕಾಂಶಗಳಿರುತ್ತೆ, ಆ ಪೋಷಕಾಂಶಗಳು ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ, ನಾರಿನ ಅಂಶ ಚೆನ್ನಾಗಿರುತ್ತೆ ಆ ತರಕಾರಿನಲ್ಲಿ, ಜೊತೆ ಪ್ರೋಟೀನ್ ಅಂಶನೂ ಚೆನ್ನಾಗಿ. ನಾವು ನೋಡ್ತಿರ್ಬೇಕಾದ್ರೆ 30-35% ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅಂತ ಒಂದು ರಿಪೋರ್ಟ್ ಹೇಳ್ತಾ ಇದೆ. ಆ ಒಂದು ಅಪೌಷ್ಟಿಕತೆಯನ್ನು ಅದರಲ್ಲಿ ಹೇಳ್ತೀವಿ. ಮತ್ತು ತೂಕ ಇರೋದಿಲ್ಲ, ಅವಕ್ಕೆಲ್ಲ ಕಾರಣ ಏನಪ್ಪ ಅಂತಂದರೆ ಪ್ರೋಟೀನ್ ಯುಕ್ತ ಆಹಾರವನ್ನು ನಾವು ತಿನ್ನಬೇಕಾಗುತ್ತೆ, ಜೊತೆಗೆ ಮಿನರಲ್ಸ್ ಯುಕ್ತ ಅಮೈನೋ ಆಸಿಡ್ಸ್ ಯುಕ್ತ ಆಹಾರವನ್ನು ನಾವು ತಿಂದೇ ಅವರು ಒಂದು ದೇಶದ ಭವಿಷ್ಯದ ಒಂದು ಇದಾಗ್ತಾರೆ ಅನ್ನೋದು ಹೇಳ್ಬೋದು. ಆಹಾರ ಅದಕ್ಕೋಸ್ಕರ ನಮ್ಮ ಒಂದು ದೇಶದಲ್ಲಿ ಈ ಪೌಷ್ಟಿಕಯುಕ್ತ ಬೆಳೆಗಳನ್ನು ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಇದನ್ನು ಪರಿಚಯ ಮಾಡ್ತಾ ಇದ್ದೇವೆ. ಈ ರೈತರು ಆಸಕ್ತಿಯುಳ್ಳವರು ನಮ್ಮ ಒಂದು ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ಟು ಇದನ್ನು ಒಂದು ಮಾಹಿತಿನ ಹೆಚ್ಚಿನ ಮಾಹಿತಿಯನ್ನು ಪಡಿಸಿ 7351-46 ಈ ನಂಬರ್ಗೆ ಕರೆ ಮಾಡಿ ಇದರ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಕನ್ನಡದಲ್ಲಿ ಹೇಳಬೇಕಂದ್ರೆ 9-9-8-6-7-3. ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಕೆಪಿ ಎಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವದಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ. ಕಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡಿಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರುನಿ ಇರಬಹುದು. ಹೌದು, ಚಿಕ್ಕನ್ ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಹೆಚ್.ಎನ್. ಗೋಪಿನಾಥ್ ಅವರ ಸ್ವರದಲ್ಲಿ ಜನಪದ ಗೀತೆ, ಇದರ ನಂತರ ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ. ಹೀರುವಂತ ತಿಗಣೆ ಇದು ತನ್ನ ಬೆಳವಣಿಗೆಯ ಮೊಟ್ಟೆ ಮರಿ ಮತ್ತೆ ಪ್ರೌಢ ಒಂದು ಹಂತದ 3 ಹಂತಗಳನ್ನ ಪೂರೈಸೋದಕ್ಕೆ ಹಣ್ಣುಗಳಿಂದ ರಸವನ್ನ ಹೀರ್ತವೆ. ಇದರಿಂದಾಗಿ ಈ ರಸ ಹೀರದಂತ ಭಾಗದಲ್ಲಿ ಕಂದು ಬಣ್ಣದ ಚುಕ್ಕಿಗಳು ಆಗ್ತವೆ. ಬಾಧೆಗೆ ಒಳಗಾದಂತ ಸೈಪರ್ಮೆತ್ರಿನನ್ನ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನ ಕೈಗೊಳ್ಳಬೇಕಾಗತ್ತೆ. ಈ ಕಜ್ಜಿ ತಿಗಣೆಗಳ ಬಾಧೆ ಮತ್ತೆ ಕಂಡುಬಂದ್ರೆ ಇದೇ ಸಿಂಪರಣೆಯನ್ನು ನಾವು ಮತ್ತೆ ದಿನದಲ್ಲಿ ಪೂರ್ತಿ ಮಾಡುತ್ತೆ. ಪ್ರೌಢ ಕೀಟ ವರ್ಷ ಪೂರ್ತಿ ಬದುಕುತ್ತೆ. ಹೆಣ್ಣು ಕೀಟ ತನ್ನ ಜೀವಿತದ ಅವಧಿಯಲ್ಲಿ 1,500 ಮೊಟ್ಟೆಗಳನ್ನು ಇಡುತ್ತೆ. ಅಲ್ಲದೆ ಈ ಮಾಗುವಂತಹ ಹಂತದಲ್ಲಿದ್ದಂಥ ಹಣ್ಣುಗಳ ಮೇಲೆ ತನ್ನ ಮೊಟ್ಟೆಗಳನ್ನು ಇಡುತ್ತೆ. ಆನಂತರ ಈ ಮೊಟ್ಟೆಯಿಂದ ಹೊರಗಡೆ ಬಂದಂತಹ ಮರಿಹುಳುಗಳು ಈ ಹಣ್ಣಿನ ನೊಣವನ್ನು ಹತೋಟಿ ಮಾಡೋದಕ್ಕೆ ಮಾಗುವಂತಹ ಹಂತದಲ್ಲಿರುವಂತಹ ಹಣ್ಣುಗಳಿಗೆ ಕೀಟನಾಶಕಗಳ ಸಿಂಪರಣೆ ಕೈಗೊಳ್ಳೋದು ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಅಪಾಯ. ಹಣ್ಣುಗಳನ್ನು ಕೂಡಲೇ ಸಂಗ್ರಹಿಸಿ ನಾಶಪಡಿಸುವಂತದ್ದು ಮತ್ತೆ ಈ ಹಣ್ಣಿನ ನೊಣಗಳನ್ನು ಆಕರ್ಷಿಸಿ ನಾಶಪಡಿಸೋದಕ್ಕೆ ಆಕರ್ಷಕ ಬಲೆಗಳನ್ನು ಬಳಸುವಂತದ್ದು. ಈ ಆಕರ್ಷಕ ಸರಳ ಮತ್ತೆ ಸುಲಭ. ಬಾಟಲ್ನ ಮೇಲ್ಭಾಗದಲ್ಲಿ 1 ರೂಪಾಯಿ ನಾಣ್ಯದ ಅಳತೆಯ 3 ರಂಧ್ರಗಳನ್ನು ಸಮದೂರದಲ್ಲಿ ಕೊರಿಬೇಕು. ಈ ರಂಧ್ರಗಳ ಮುಖಾಂತರ ಈ ಹಣ್ಣಿನ ನೊಣ ಈ ಬಾಟಲ್ ಒಳಗೆ ಪ್ರವೇಶ ಮಾಡೋದಕ್ಕೆ ಸಹಾಯವಾಗುತ್ತೆ. ಇದಾದ ನಂತರ ಈ ಬಾಟಲ್ಗೆ ನಾವು ದ್ರವವನ್ನು ಹಾಕಬೇಕಾಗತ್ತೆ. ಇಸಿಯನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಈ ರೀತಿ ತಯಾರಿಸಿದಂತಹ ದ್ರಾವಣವನ್ನು ಪ್ರತಿ ಬಾಟಲ್ಗೆ 100 ಮಿಲಿಲೀಟರ್ನಂತೆ ಹಾಕಬೇಕಾಗತ್ತೆ, ಪ್ರತಿ ಎಕರೆಗೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಈ ಆಕರ್ಷಕ ಬಲೆಗಳನ್ನು ತೋಟದಲ್ಲಿ ನೇತು ಹಾಕಿದ ನಂತರ ಬಲೆಗೆ ಬಳಸಿದಂಥ ಈ ದ್ರಾವಣದಲ್ಲಿರುವಂಥ ಬಿದ್ದಂಥ ಕೀಟಗಳು ತಪ್ಪಿಸಿಕೊಳ್ಳೋದಕ್ಕೆ ಆಗದಲ್ಲೇ ಈ ಮೆಲಾಥಿಯಾನ್ ಕೀಟನಾಶಕದಿಂದ ಸತ್ತು ಹೋಗ್ತವೆ. ಈ ರೀತಿಯಾಗಿ ಹೆಣ್ಣು ಮತ್ತು ಗಂಡು ಕೀಟಗಳು ಅಪಾರ. ನಾವು ಈ ಆಕರ್ಷಕ ಬಲೆಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋದಕ್ಕೆ ಪ್ರತಿ 15-20 ದಿನಗಳಿಗೊಮ್ಮೆ ಈ ಬಾಟಲ್ಗಳಲ್ಲಿರುವಂತಹ ದ್ರಾವಣವನ್ನು ಈ ಸೀಬೆ ಸಾಮಾನ್ಯವಾಗಿ ವರ್ಷದಲ್ಲಿ 3 ಸಾರಿ ಹೂ ಬಿಡುತ್ತೆ. ಫೆಬ್ರವರಿನಲ್ಲಿ, ಜೂನ್ನಲ್ಲಿ ಮತ್ತು ಅಕ್ಟೋಬರ್ನಲ್ಲಿ. ಈ ಒಂದು ಹಂತಗಳಲ್ಲಿ 4 ಬಾರಿ ಈ ಆಕರ್ಷಕ ದ್ರಾವಣವನ್ನು ಬದಲಾಯಿಸೋದ್ರಿಂದ ಈ ಹಣ್ಣಿನ ನೊಣದ ಬಾಧೆಯನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಕಡಿಮೆ ಶ್ರಮದಿಂದ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ನಷ್ಟು ಡೈಮ್ಯೂಟೇಟ್ 30 EC, ಹಾಗೇನೆ 10 ಗ್ರಾಂ ಬೆಲ್ಲವನ್ನ ಬೆರೆಸಿಕೊಂಡು ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಪೌಷ್ಟಿಕ ಭರಿತ ಸಮರ್ಥ ಬೆಳೆಗಳನ್ನ ಕುರಿತು ಜನಪದ ಗೀತೆ ಹಾಗೂ ಪಿಎಂ ಜಗದೀಶ್ ಅವರ ದನಿಯಲ್ಲಿ ಕೃಷಿ ಮಾಹಿತಿಯನ್ನ ಕೇಳಿದ್ರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಆಕಾಶವಾಣಿ ಇದೇ ತಿಂಗಳಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳು ಪ್ರಸ್ತಾಪಿಸಬೇಕೆಂದು ನೀವು ಬಯಸುತ್ತೀರಾ? ಹಾಗಾದರೆ ಆ ವಿಷಯಗಳ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು. ಹೇಗೆ ಅಂತೀರಾ? ನಿಮ್ಮ ಸಲಹೆಗಳನ್ನು ಮನ್ ಕಿ ಬಾತ್ ಓಪನ್ ಫೋರಂನಲ್ಲಿ ಹಂಚಿಕೊಳ್ಳಿ ಅಥವಾ 1800-11-7800 ಟೋಲ್ ಫ್ರೀ ನಂಬರ್ ಡಯಲ್ ಮಾಡಿ ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ನಿಮ್ಮ ಸಲಹೆ ಸೂಚನೆಗಳನ್ನು ರೆಕಾರ್ಡ್ ಮಾಡಿ ಸಂದೇಶವನ್ನು ರವಾನಿಸಬಹುದು. ಅಥವಾ 1922 ಈ ಸಂಖ್ಯೆಗೆ ಮಿಸ್ ಕಾಲ್ ನೀಡಿ ಎಸ್ಎಂಎಸ್ ಮೂಲಕ ಬರುವ ಲಿಂಕ್ ಅನ್ನು ಅನುಸರಿಸಿ ಸಲಹೆಗಳನ್ನು ಕಳುಹಿಸಬಹುದು. ಬನ್ನಿ, ನಿಮ್ಮ ಸಲಹೆಗಳು ದೇಶದ ಜನತೆಗೆ ಸ್ಫೂರ್ತಿಯಾಗಲಿ, ಮಾಹಿತಿ ವಿನಿಮಯಕ್ಕೆ ದಾರಿಯಾಗಲಿ. ತಪ್ಪದೇ ಕೇಳಿ ಆಕಾಶವಾಣಿ ದೇಶದ ಜನಪ್ರಿಯ ವಾಹಿನಿಯಲ್ಲಿ ನವೆಂಬರ್ 27 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಜನಮನದ ಧ್ವನಿ ಮನ್ ಕಿ ಬಾತ್. ಮನ್ ಕಿ ಬಾತ್ ಇಂಡಿಯಾ 2.4 ದಿ ಜರ್ನಿ ಆಫ್ ಇಂಡಿಯಾ. ಭಾಷೆ ಬೇರೆ, ಭಾವ ಒಂದು, ನಾವು ಭಾರತೀಯರು. ಇಂಡಿಯಾ 2.4 ದಿ ಜರ್ನಿ ಆಫ್ ಇಂಡಿಯಾ. ಖ್ಯಾತ ಕಲಾವಿದ ಅಮಿತಾಬ್ ಬಚ್ಚನ್ ಅವರು ದೂರದರ್ಶನಕ್ಕಾಗಿ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಕಾರ್ಯಕ್ರಮ ಸರಣಿ ಇಂಡಿಯಾ 2.4 ದಿ ಜರ್ನಿ ಆಫ್ ಇಂಡಿಯಾ ದೂರದರ್ಶನ ರಾಷ್ಟೀಯ ವಾಹಿನಿಯಲ್ಲಿ ಪ್ರತಿ ಶುಕ್ರವಾರ ರಾತ್ರಿ 7 ಗಂಟೆಗೆ ಹಿಂದಿಯಲ್ಲಿ, ರಾತ್ರಿ 10 ಗಂಟೆಗೆ ಇಂಗ್ಲಿಷ್ನಲ್ಲಿ, ಪ್ರತಿ ಶುಕ್ರವಾರ ದೂರದರ್ಶನ ಚಂದನ ವಾಹಿನಿಯಲ್ಲಿ ರಾತ್ರಿ 10 ಗಂಟೆಗೆ ಕನ್ನಡದಲ್ಲಿ. ಇಂಡಿಯಾ 2.4 ದಿ ಜರ್ನಿ ಆಫ್ ಇಂಡಿಯಾ 140 ಹೆಚ್ಚು ದೇಶಗಳನ್ನು ತಲುಪಲಿದೆ. ಇಂಡಿಯಾ 2.4 ದಿ ಜರ್ನಿ ಆಫ್ ಇಂಡಿಯಾ. ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು, ನಾವು ಭಾರತೀಯರು. ಆಕಾಶವಾಣಿ ಸಮಯ 7:34 ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು. ಗೆಳೆಯರ ಜೊತೆ ಹೊರಡುವೆವು ನಾವು. ಕೇಳುಗರೆ, ಶಿಕ್ಷಣ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಸಮಗ್ರ ಶಿಕ್ಷಣ ಸಂಚಲನ ಪ್ರತಿ ಶುಕ್ರವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ಎಫ್ಎಂ ರೇನ್ಬೋದಲ್ಲಿ ಶನಿವಾರ ಬೆಳಿಗ್ಗೆ 9:02 ಪ್ರಸಾರ. ಕೇಳಿ, ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು ಭಾಗವಹಿಸಿ ವಿವಿಧ ಕಾರ್ಯಕ್ರಮಗಳ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಸಮಗ್ರ ಶಿಕ್ಷಣ ಸಂಚಲನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಎಸ್ಇಆರ್ಟಿ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ರಮ್ಯಾ ಜಿಎಸ್. ಮುಖ್ಯಾಂಶಗಳು: ದಾಖಲೆ ಸಂಖ್ಯೆಯ ಮತದಾನ ಮಾಡಲು ಜನತೆಗೆ ಕರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಜೆಟ್ ಪೂರ್ವಭಾವಿ ಸಭೆ, ಆರೋಗ್ಯ ಶಿಕ್ಷಣ ಸೇರಿ ವಿವಿಧ ತಜ್ಞರೊಂದಿಗೆ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 18% ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಳ, ಕಲ್ಲಿದ್ದಲು ಸಚಿವಾಲಯ. ಹಾಗೂ ಆಧಾರ್ ಮಾಹಿತಿ ವಿರೂಪಗೊಳಿಸಿದರೆ ಕಾನೂನಿನಡಿ ಸೂಕ್ತ ಕ್ರಮ, ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಗುಜರಾತ್ ವಿಧಾನಸಭೆಗೆ ಮುಂದಿನ ತಿಂಗಳು ನಡೆಯಲಿರುವ ಚುನಾವಣೆಯ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ವಿವಿಧ ಪಕ್ಷಗಳ ನಾಯಕರ ಪ್ರಚಾರ ಬಿರುಸುಗೊಂಡಿದೆ. ಬಿಜೆಪಿಯ ಹಿರಿಯ ಮುತ್ಸದ್ದಿ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸತತ 2ನೇ ದಿನವೂ ಗುಜರಾತ್ನ ವಿವಿಧ ಭಾಗಗಳಲ್ಲಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಂಡಿದ್ದರು. ಬನಸ್ಕಾಂತ ಜಿಲ್ಲೆಯ ಪಲನ್ಪುರ್ನಲ್ಲಿ ನಡೆದ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಪ್ರಧಾನಮಂತ್ರಿ, ಈ ಬಾರಿಯ ಗುಜರಾತ್ ವಿಧಾನಸಭಾ ಚುನಾವಣೆ ಮುಂದಿನ 25 ವರ್ಷಗಳ ರಾಜ್ಯದ ಭವಿಷ್ಯವನ್ನು ನಿರ್ಧರಿಸಲಿದೆ ಎಂದು ತಿಳಿಸಿದ್ದಾರೆ. ಬಿಜೆಪಿ ಪಕ್ಷದ ಸರ್ಕಾರ ಅಭಿವೃದ್ಧಿಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಬದ್ಧತೆಯಿಂದ ಕೆಲಸ ಮಾಡಿದೆ. ಜನರ ಆಶೋತ್ತರಗಳನ್ನು ಹಾಗೂ ಹಾಕಿಕೊಂಡ ಗುರಿಗಳನ್ನು ಈಡೇರಿಸಲು ಶ್ರಮಿಸಿದೆ ಎಂದು ಅವರು ಹೇಳಿದರು. ಈ ಬಾರಿಯ ಚುನಾವಣೆಯಲ್ಲಿ ಜನರು ದಾಖಲೆಯ ಸಂಖ್ಯೆಯಲ್ಲಿ ಮತದಾನ ಮಾಡಬೇಕು ಎಂದು ಅವರು ಜನರಿಗೆ ಕರೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರ ಪ್ರವಾಸೋದ್ಯಮ, ಪರಿಸರ, ಜಾನುವಾರು ಸಾಕಣೆ, ನೀರು, ಪೌಷ್ಟಿಕತೆ ಸೇರಿದಂತೆ ಬನಸ್ಕಾಂತ ವಲಯದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಅರವಲ್ಲಿ ಜಿಲ್ಲೆಯ ಮದಸಾದಲ್ಲಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ರಾಜ್ಯದಲ್ಲಿ ಬುಡಕಟ್ಟು ಸಮುದಾಯದ ಸಬಲೀಕರಣಕ್ಕೆ ಬಿಜೆಪಿ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಇಂದು ದೆಹಗಾಂ ಬಲ್ವಾದಲ್ಲಿ ಪ್ರಧಾನಮಂತ್ರಿ ಚುನಾವಣಾ ಪ್ರಚಾರಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತೊಂದೆಡೆ ಆಮ್ ಆದ್ಮಿ ಪಕ್ಷ ರಾಜ್ಯದ ಹಲವು ಕಡೆ ರೋಡ್ ಶೋ ನಡೆಸಿತು. ಪಕ್ಷದ ತಾರಾ ಪ್ರಚಾರಕ ಹಾಗೂ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಗುಜರಾತ್ನ ಕೇಂದ್ರ ಭಾಗದ ವಿವಿಧ ಕಡೆ ರೋಡ್ ಶೋ ನಡೆಸಿದರು. ಕಾಂಗ್ರೆಸ್ ಪಕ್ಷ ಕೂಡ ಹಲವು ಕಡೆ ಪ್ರಚಾರ ನಡೆಸಿತು. ಪಂಜಾಬ್ ಕಾಂಗ್ರೆಸ್ ಅಧ್ಯಕ್ಷ ಅಮರೇಂದರ್ ಸಿಂಗ್ ರಾಜಾ, ಪಕ್ಷದ ರಾಷ್ಟೀಯ ವಕ್ತಾರ ಅಲೋಕ್ ಶರ್ಮಾ ಅಹಮದಾಬಾದ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಮತ್ತೊಮ್ಮೆ ಗುಜರಾತ್ನಲ್ಲಿ ಬಿಜೆಪಿ ಗುರಿ ನೆಟ್ಟುಕೊಂಡು ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರಚಾರ ನಡೆಸುತ್ತಿದ್ದಾರೆ. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷ ಕೂಡ ಜನರಿಗಾಗಿ ಕೆಲಸ ಮಾಡುವ ಭರವಸೆ ನೀಡುತ್ತಿದೆ. ಅಸ್ಸಾಂನ ಸ್ವಾತಂತ್ರ್ಯ ಹೋರಾಟಗಾರ ಜನರಲ್ ಲಚಿತ್ ಬರ್ಫುಕನ್ ಅವರ 400ನೇ ವರ್ಷದ ಜನ್ಮ ಜಯಂತಿ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ದೇಶಾದ್ಯಂತ 2022ರಲ್ಲಿ ಲಚಿತ್ ಬರ್ಫುಕನ್ ಅವರ ಜನ್ಮ ವರ್ಷವನ್ನಾಗಿ ಆಚರಿಸಲಾಗುತ್ತಿದೆ. ಈ ವರ್ಷದ ಫೆಬ್ರವರಿಯಲ್ಲಿ ಗುವಾಹಟಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಂದಿನ ರಾಷ್ಟಪತಿ ರಾಮನಾಥ್ ಕೋವಿಂದ್ ಜನ್ಮ ವರ್ಷಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಲಚಿತ್ ಬರ್ಫುಕನ್ ಅವರು ಅಸ್ಸಾಂನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಅವರ ಜೀವನ ಸಾಧನೆಗಳನ್ನು ಜನರಿಗೆ ಸಲ್ಲಿಸುವ ಕೆಲಸ ಮಾಡಲಾಗುತ್ತಿದೆ. 1671ರಲ್ಲಿ ಲಚಿತ್ ಬರ್ಫುಕನ್ ಅವರು ಅಸ್ಸಾಮಿ ಸೈನಿಕರನ್ನು ಹುರಿದುಂಬಿಸಿ ಹೋರಾಟ ಮಾಡುವ ಮೂಲಕ ಮೊಘಲರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗಿದ್ದರು. ದೇಶದ ಸೇನೆಯ ಇತಿಹಾಸದಲ್ಲಿ ಲಚಿತ್ ಬರ್ಫುಕನ್ ಅವರನ್ನು ನಾಯಕ ಎಂದೇ ಬಿಂಬಿಸಲಾಗಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಅಸ್ಸಾಂನ ಸ್ವಾತಂತ್ರ್ಯ ಹೋರಾಟಗಾರ ಜನರಲ್ ಲಚಿತ್ ಬರ್ಫುಕನ್ ಅವರ 400ನೇ ಜನ್ಮ ವರ್ಷಾಚರಣೆ ಅಂಗವಾಗಿ ದೆಹಲಿಯಲ್ಲಿಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪಾಲ್ಗೊಂಡು ಸಾಕ್ಷ್ಯಚಿತ್ರ ಬಿಡುಗಡೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಕೇಂದ್ರ ಆಯುಷ್ ಸಚಿವ ಸರ್ಬಾನಂದ್ ಸೋನೋವಾಲ್ ಮಾತನಾಡಿ, ದೇಶದ 130 ಕೋಟಿ ಜನರಿಗೆ ಲಚಿತ್ ಬರ್ಫುಕನ್ ಅವರ ವಿಚಾರಧಾರೆಗಳು ತಿಳಿಯುವಂತೆ ಮಾಡಬೇಕಾಗಿದೆ. ಅದರಲ್ಲೂ ಯುವಜನತೆ ಅವರ ಚಿಂತನೆಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಮಾತನಾಡಿ, ಇಂದು ರಾತ್ರಿ ಲಚಿತ್ ಬರ್ಫುಕನ್ ಗೌರವಾರ್ಥವಾಗಿ ಅಸ್ಸಾಂ ರಾಜ್ಯಾದ್ಯಂತ ದೀಪ ಬೆಳಗಿಸುವಂತೆ ಕರೆ ನೀಡಿದ್ದಾರೆ. 2023ರ ಕೇಂದ್ರ ಮುಂಗಡ ಪತ್ರ ಮಂಡನೆ ಹಿನ್ನೆಲೆಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ದೆಹಲಿಯಲ್ಲಿಂದು 6ನೇ ಬಜೆಟ್ ಪೂರ್ವಭಾವಿ ಸಭೆ ನಡೆಸಿದರು. ಆರೋಗ್ಯ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ನೀರು, ಒಳಚರಂಡಿ ವ್ಯವಸ್ಥೆ ಕುರಿತಂತೆ ತಜ್ಞರು ಇಂದಿನ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಹಣಕಾಸು ಖಾತೆ ರಾಜ್ಯ ಸಚಿವರಾದ ಪಂಕಜ್ ಚೌಧರಿ, ಡಾಕ್ಟರ್ ಭಗವತ್ ಕರಾದ್, ಹಣಕಾಸು ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ಟಿವಿ ಸೋಮನಾಥನ್, ಮುಖ್ಯ ಆರ್ಥಿಕ ಸಲಹೆಗಾರ ಡಾಕ್ಟರ್ ಅನಂತ್ ನಾಗೇಶ್ವರನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 5ನೇ ಬಜೆಟ್ ಪೂರ್ವಭಾವಿ ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಸೇವಾ ವಲಯ, ವ್ಯಾಪಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ತಜ್ಞರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಈ ವರ್ಷದ ಅಕ್ಟೋಬರ್ ಅಂತ್ಯದ ವೇಳೆಗೆ ಭಾರತದ ಕಲ್ಲಿದ್ದಲು ಉತ್ಪಾದನೆ 448 ದಶಲಕ್ಷ ಟನ್ನಷ್ಟಿದೆ. ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ 18% ಹೆಚ್ಚಾಗಿದೆ ಎಂದು ಕೇಂದ್ರ ಕಲ್ಲಿದ್ದಲ ಸಚಿವಾಲಯ ತಿಳಿಸಿದೆ. ಮುಂದಿನ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ವಿದ್ಯುತ್ ಉತ್ಪಾದನೆಗಾಗಿ 45 ದಶಲಕ್ಷ ಟನ್ ಕಲ್ಲಿದ್ದಲನ್ನು ದಾಸ್ತಾನು ಮಾಡಲಾಗುವುದು ಎಂದು ಹೇಳಿಕೆಯಲ್ಲಿ ತಿಳಿಸಿದೆ. ದೇಶೀಯ ಆಧಾರಿತ ಕಲ್ಲಿದ್ದಲು ಘಟಕದಲ್ಲಿ ಈ ತಿಂಗಳ ಅಂತ್ಯದ ವೇಳೆಗೆ 30 ದಶಲಕ್ಷ ಟನ್ ಉತ್ಪಾದನೆ ಮಾಡುವ ಗುರಿ ಹೊಂದಲಾಗಿದೆ. ಆಗಿದೆ. ಸಚಿವಾಲಯ ಕಲ್ಲಿದ್ದಲು ಉತ್ಪಾದನೆ, ಸಾರಿಗೆ, ದೇಶೀಯ ಕಲ್ಲಿದ್ದಲು ಸಾಮರ್ಥ್ಯ ಸೇರಿದಂತೆ ಇನ್ನಿತರ ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ತಿಳಿಸಲಾಗಿದೆ. ಭಾರತ್ ಮಾಲಾ ಪರಿಯೋಜನೆಯ 148 ಬಿ ಅಡಿಯಲ್ಲಿ ಹರಿಯಾಣದ ರಾಷ್ಟೀಯ ಹೆದ್ದಾರಿ ಬೈವಾನಿ ಅನ್ಸಿ ನಡುವೆ 4 ಪಥದ ರಸ್ತೆ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಸಮ್ಮತಿ ನೀಡಿದ್ದಾರೆ. ಹರಿಯಾಣದ ಹಿಸಾರ್ ಜಿಲ್ಲೆಯಲ್ಲಿ ಹಾದುಹೋಗುವ ಈ ರಾಷ್ಟೀಯ ಹೆದ್ದಾರಿ 1,300 ಕೋಟಿ ರೂಪಾಯಿ ಮೊತ್ತದ ಯೋಜನೆಯಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ ನಿತಿನ್ ಗಡ್ಕರಿ, ಹರಿಯಾಣದಲ್ಲಿ ಅಂತರ್ ಜಿಲ್ಲೆಗಳಲ್ಲಿ ಉತ್ತಮ ರಸ್ತೆ ಸಂಪರ್ಕ ಕಲ್ಪಿಸಲು ಸಹಕಾರಿಯಾಗಲಿದೆ, ರಸ್ತೆ ನಿರ್ಮಾಣದಿಂದ ಸುಗಮ ಸಂಚಾರಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೇಳಿಕೆ ಬಿಡುಗಡೆ ಮಾಡಿದ್ದು, 4 ಪಥದ ರಸ್ತೆ ನಿರ್ಮಾಣದಿಂದ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಲಿದೆ, ಪ್ರಯಾಣದ ಅವಧಿಯನ್ನು ಕಡಿಮೆ ಮಾಡಲು ಸಹ ಸಹಕಾರಿಯಾಗಲಿದೆ ಎಂದು ತಿಳಿಸಿದ್ದಾರೆ. ಹರಿಯಾಣದಲ್ಲಿ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿದ್ದು ಆರ್ಥಿಕ ಬೆಳವಣಿಗೆಗೂ ಸಹಕಾರಿಯಾಗಲಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಗುರುತಿನ ಪುರಾವೆಯಾಗಿ ಸ್ವೀಕರಿಸುವ ಮೊದಲು ಆಧಾರ್ ಅನ್ನು ಪರಿಶೀಲಿಸುವಂತೆ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಯುಐಡಿಎಐ ವಿವಿಧ ಘಟಕಗಳಿಗೆ ಸಲಹೆ ನೀಡಿದೆ. ಈ ರೀತಿ ಪರಿಶೀಲನೆ ಮಾಡುವುದರಿಂದ ಸಮಾಜ ವಿರೋಧಿ ಅಂಶಗಳು ಕಂಡುಬಂದರೆ ಅವುಗಳಿಗೆ ಕಡಿವಾಣ ಹಾಕಲು ಸಹಕಾರಿಯಾಗಲಿದೆ. ಹೀಗಾಗಿ ಎಲ್ಲವನ್ನೂ ಪರಿಶೀಲಿಸುವಂತೆ ಪ್ರಾಧಿಕಾರ ತಿಳಿಸಿದೆ. ಆಧಾರ್ ದೃಢೀಕರಣವನ್ನು ಗುರುತಿನ ದಾಖಲೆಯಾಗಿ ಬಳಸುವ ಮೊದಲು ಸಂಬಂಧಿತ ಸಂಸ್ಥೆಗಳು ಕಾಳಜಿ ವಹಿಸುವಂತೆ ಸೂಚಿಸಲಾಗಿದೆ. ಕ್ಯೂಆರ್ ಕೋಡ್ ಅನ್ನು ಬಳಸಿಕೊಂಡು ಆಧಾರ್ನಲ್ಲಿ ಲಭ್ಯವಾಗಿರುವ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಬಹುದು. ದಾಖಲೆಗಳ ಮಾಹಿತಿ ಕಳುವು ಅಥವಾ ವಿರೂಪಗೊಳಿಸಿರುವುದನ್ನು ಪತ್ತೆಹಚ್ಚಬಹುದು ಎಂದು ತಿಳಿಸಲಾಗಿದೆ. ಆಧಾರ್ ಮಾಹಿತಿಯನ್ನು ವಿರೂಪ ಮಾಡುವುದು ಕಂಡು ಬಂದರೆ ಅಂತಹವರಿಗೆ ಆಧಾರ್ ಕಾಯ್ದೆ 35ರ ಅಡಿ ಸೂಕ್ತ ಕಾನೂನು ಕ್ರಮ ಜರುಗಿಸುವುದಾಗಿ ಪ್ರಾಧಿಕಾರ ತಿಳಿಸಿದೆ. ಡಿಸೆಂಬರ್ ತಿಂಗಳ 1ರಿಂದ ವಾರದ 5 ದಿನಗಳ ಕಾಲ ರಾಷ್ಟಪತಿ ಭವನವನ್ನು ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತಗೊಳಿಸಲು ನಿರ್ಧರಿಸಲಾಗಿದೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರಗಳಂದು ಸಾರ್ವಜನಿಕರು ರಾಷ್ಟಪತಿ ಭವನದ ಭೇಟಿಗೆ ಅನುವು ಮಾಡಿಕೊಡಲಾಗಿದೆ. ರಜಾ ದಿನಗಳಂದು ಸಾರ್ವಜನಿಕ ಭೇಟಿಗೆ ಅವಕಾಶ ಇಲ್ಲ ಎಂದು ತಿಳಿಸಲಾಗಿದೆ. ಪ್ರತಿ 1 ಗಂಟೆಯಂತೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯ ತನಕ ಸಾರ್ವಜನಿಕರ ಭೇಟಿಗೆ ಅವಕಾಶ ಕಲ್ಪಿಸಲಾಗಿದೆ. ರಾಷ್ಟಪತಿ ಭವನದ ವಸ್ತು ಸಂಗ್ರಹಾಲಯ ಸಂಕೀರ್ಣ ಮಂಗಳವಾರ, ಭಾನುವಾರ ಹೊರತುಪಡಿಸಿ ಉಳಿದ 5 ದಿನಗಳ ಕಾಲ ಅವಕಾಶ ಕಲ್ಪಿಸಲಾಗಿದೆ. ಪ್ರತಿ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆಯ ತನಕ ರಾಷ್ಟಪತಿ ಭವನದ ಮುಂಭಾಗದಲ್ಲಿ ಗೌರವ ವಂದನೆ ಕಾರ್ಯಕ್ರಮವನ್ನು ವೀಕ್ಷಿಸಬಹುದಾಗಿದೆ. ವೀಕ್ಷಕರು ಜಾಲತಾಣದ ಮೂಲಕ ತಮ್ಮ 1 ಗಂಟೆಯ ಅವಧಿಯನ್ನು ಮುಂಗಡವಾಗಿ ಬುಕ್ಕಿಂಗ್ ಮಾಡಬಹುದು. ಹೆಚ್ಚಿನ ಮಾಹಿತಿಗೆ ರಾಷ್ಟಪತಿ ಸಚಿವಾಲಯ .gov.in/rbtour ನೋಡಬಹುದು. ಮ್ಯಾನ್ಮಾರ್ನಲ್ಲಿ ನಕಲಿ ಉದ್ಯೋಗ ಜಾಲದಲ್ಲಿ ಸಿಲುಕಿದ್ದ 200ಕ್ಕೂ ಅಧಿಕ ಭಾರತೀಯರನ್ನು ರಕ್ಷಣೆ ಮಾಡಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನಿಂದಮ್ ಬಕ್ಷಿ, ರಕ್ಷಣೆ ಮಾಡಿರುವ 200ಕ್ಕೂ ಅಧಿಕ ಮಂದಿಯಲ್ಲಿ 153 ಮಂದಿ ಈಗಾಗಲೇ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಗೋವಾದ ಪಣಜಿಯಲ್ಲಿ ನಡೆಯುತ್ತಿರುವ ಭಾರತೀಯ ಅಂತಾರಾಷ್ಟೀಯ ಚಿತ್ರೋತ್ಸವದ ಚಲನಚಿತ್ರ ತಂತ್ರಜ್ಞಾನ ಪ್ರದರ್ಶನಕ್ಕೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಭೇಟಿ ನೀಡಿ ವೀಕ್ಷಿಸಿದರು. ಚಲನಚಿತ್ರ ನಿರ್ಮಾಣದಲ್ಲಿ ಬಳಸಲಾಗುವ ವಿವಿಧ ತಂತ್ರಜ್ಞಾನಗಳು, ಪರಿಕರಗಳು ಸೇರಿದಂತೆ ಇನ್ನಿತರ ತಾಂತ್ರಿಕ ಚಿತ್ರರಂಗಕ್ಕೆ ಸಂಬಂಧಿಸಿದ ತಂತ್ರಜ್ಞಾನವನ್ನು ವೀಕ್ಷಿಸಿದರು. ಭಾರತ ನ್ಯೂಜಿಲೆಂಡ್ ನಡುವಿನ 3 ಏಕದಿನ ಸರಣಿಯ ಮೊದಲ ಪಂದ್ಯ ನಾಳೆ ಆಕ್ಲೆಂಡ್ನ ಈಡನ್ ಪಾರ್ಕ್ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಬೆಳಗ್ಗೆ 7 ಗಂಟೆಗೆ ಆರಂಭವಾಗಲಿದ್ದು ಡಿಡಿ ಸ್ಪೋರ್ಟ್ಸ್ನಲ್ಲಿ ಪಂದ್ಯ ನೇರ ಪ್ರಸಾರವಾಗಲಿದೆ. ನಾಯಕ ರೋಹಿತ್ ಶರ್ಮಾ, ಉಪನಾಯಕ ಕೆಎಲ್ ರಾಹುಲ್ ಅನುಪಸ್ಥಿತಿಯಲ್ಲಿ ಶಿಖರ್ ಧವನ್ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದಾಖಲೆ ಸಂಖ್ಯೆಯಲ್ಲಿ ಮತದಾನ ಮಾಡಲು ಜನತೆಗೆ ಕರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಜೆಟ್ ಪೂರ್ವಭಾವಿ ಸಭೆ, ಆರೋಗ್ಯ ಶಿಕ್ಷಣ ಸೇರಿ ವಿವಿಧ ತಜ್ಞರೊಂದಿಗೆ ನಿರ್ಮಲಾ ಸೀತಾರಾಮನ್ ಸಮಾಲೋಚನೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡ 18% ಕಲ್ಲಿದ್ದಲು ಉತ್ಪಾದನೆ ಹೆಚ್ಚಳ, ಕಲ್ಲಿದ್ದಲು ಸಚಿವಾಲಯ. ಹಾಗೂ ಆಧಾರ್ ಮಾಹಿತಿ ವಿರೂಪಗೊಳಿಸಿದರೆ ಕಾನೂನಿನಡಿ ಸೂಕ್ತ ಕ್ರಮ, ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರದ ಎಚ್ಚರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸಮಯ 7:45:22. ಇದು ಆಕಾಶವಾಣಿ ಬೆಂಗಳೂರು. ಕೇಳಿ ಚಿತ್ರಗೀತೆ. ಕೂಡಲೇ ಈ ಕಲರವ ಶುರುವಾಯಿತು ಹೇಗೇನೋ. ಸುಮ್ಮನೆ ಸುಮ್ಮನೆ ನನ್ನ ಕೆನ್ನೆಯ ಅಂಚಲೆ ಈ ಕಿರುನಗೆ ಸುಡಿದಾಡಿತು ಏಕೇನೋ. ಮೊದಲು ಈ ಥರ ಮಧುರ ಕಾತುರ ಇದುವೇ ಪ್ರೇಮವೇನು ಕಾಣೆನು. ಮೆಲ್ಲನೆ ಮೆಲ್ಲನೆ ನನ್ನ ಗುಂಡಿಗೆ ಕೂಡಲಿ ಈ ಕಲರವ ಶುರುವಾಯಿತು ಹೇಗೇನು. ರಾಜೇಶ್ ಕೃಷ್ಣನ್ ಅವರ ಸ್ವರದಲ್ಲಿ ಕವಿರಾಜ್ ಅವರ ಗೀತೆಯನ್ನ ಕೇಳಿದ್ರಿ. ಸ್ಟೂಡೆಂಟ್ ಚಿತ್ರದ ಈ ಹಾಡಿಗೆ ಸಂಗೀತ ನೀಡಿದ್ದವರು ಆರ್ಪಿ ಪಟ್ನಾಯಕ್. ಮುಂದಿನ ಗೀತೆ ಕುಣಾಲ್ ಗಾಂಜವಾಲ ಅವರ ಸ್ವರದಲ್ಲಿ ಮೂಡಿಬರ್ತಾ ಇದೆ. ಜೊತೆಯಾಗಿದ್ದಾರೆ ಚಿತ್ರ ಮತ್ತು ಸಂಗಡಿಗರು. ತವರಿನ ಸಿರಿ ಚಿತ್ರದ ಈ ಹಾಡನ್ನು ಬರೆದು ಸಂಗೀತ ನೀಡಿದ್ದಾರೆ ಹಂಸಲೇಖ ಅವರು. ಸರಿ ಈ ಹಳ್ಳಿಯ ಹೈದ ನಿನ್ನ ಕೈಸರಿ